ಆರ್ಎಸ್ ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಅಭಿಯಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ಮಿಷನ್ಗೆ ಪೂರ್ವ ಸಿದ್ದತೆ, ಮೊದಲ ಸಮಗ್ರ ಏರ್ಡ್ರಾಪ್ ಯಶಸ್ವಿ ಪರೀಕ್ಷೆ. ರಾಜ್ಯದ ತನಿಖಾ ಸಂಸ್ಥೆಗಳು ಆದರ್ಶವಾಗಿ ನಡೆದುಕೊಂಡು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದೆ, ಎನ್ ಚೆಲುವರಾಯಸ್ವಾಮಿ ಮಾಹಿತಿ. ಕೋಲಾರದ ನರಸಾಪುರದಲ್ಲಿಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಗದಗದ ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ, ರೈತರಿಗೆ ಪರಿಹಾರ ಒದಗಿಸುವ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಟ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್. RBI ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಸಮಯವಾಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ದಿನದ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ಜಾನುವಾರುಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳು. ಈ ಕುರಿತು ಡಾ ವೀರೇಗೌಡ ಅವರೊಂದಿಗಿನ ಸಂದರ್ಶನ, ನಂತರ ಮಾಗಡಿ ತಾಲೂಕು ಸಾಂತನೂರಿನ ರಂಗಸ್ವಾಮಯ್ಯ ಹಾಗೂ ಸಂಗಡಿಗರು ಹಾಡಿರುವ ಕೋಲಾಟದ ಪದಗಳು. ಇದೀಗ ಮೊದಲಿಗೆ ಕೇಳಿ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯಲ್ಲಿ ಲಸಿಕೆಗಳ ಪಾತ್ರ ಏನು, ಈ ವಿಷಯ ಕುರಿತು ನಾವು ಮಾತಾಡೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ BM ವೀರೇಗೌಡ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಕೌಡ್ರಿಗೆ. ಈಗ ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯಲ್ಲಿ ಲಸಿಕೆಗಳ ಪಾತ್ರ ಏನು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ ಡಾಕ್ಟ್ರೆ. ಅಗತ್ಯವಾಗಿ ನೋಡಿ, ನಾವು ನಮ್ಮ ಪಶು ಸಂಪತ್ತು ನಮ್ಮ ದೇಶ ಸಂಪತ್ತು ಅಂತ ನಾವು ಅಂತ ಇದ್ದೀವಿ. ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ. ನಮ್ಮ ರೈತರು ಈ ಜೀವನೋಪಾಯಕ್ಕಾಗಿ ಈ ಕೃಷಿ ಅಲ್ಲದೆ ಕೃಷಿಯ ಜೊತೆ ಜೊತೆಗೇನೆ ಪಶುಸಂಗೋಪನೆಯ ಉಪಕಸುಬುಗಳಾಗಿದ್ದ ಈ ಹೈನುಗಾರಿಕೆ ಆಗ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಅಥವಾ ಕೋಳಿ ಸಾಕಾಣಿಕೆ ಮಾಡಿ ತಮ್ಮ ಆರ್ಥಿಕ ಮಟ್ಟವನ್ನು ಅವರು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಇದರಿಂದ ಅವರು ಸಾಮಾಜಿಕ ಭದ್ರತೆಯನ್ನು ಕೂಡ ಹೊಂದಿ ನಮ್ಮ ಗ್ರಾಮೀಣ ಭಾರತವನ್ನು ಸದೃಢಗೊಳಿಸ್ತಾ ಇದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ತುಂಬ ಅಗಾಧವಾದ ಒಂದು ಆವಿಷ್ಕಾರಗಳಾಗಿದ್ದಾವೆ. ಇದರಿಂದ ನಮ್ಗೆ ಏನು ಉಪಯೋಗ ಆಯಿತು, ರೈತರಿಗೆ ಏನು ಉಪಯೋಗ ಆಯಿತು ಅಂತಂದ್ರೆ, ಅಧಿಕ ಹಾಲು ಕೊಡುವಂತ ಒಂದು ತಳಿಗಳನ್ನ ಕಂಡಿಡಿದ್ದಾರೆ, ಅಧಿಕ ಮೊಟ್ಟೆ ಕೊಡುವಂತದ್ದಾಗ್ಬೋದು, ಇಲ್ಲ ಮಾಂಸಕ್ಕಾಗೆ ಕೋಳಿಗಳನ್ನ ಆವಿಷ್ಕಾರಗೊಂಡಿರೋದು, ಅಧಿಕ ಉಣ್ಣೆ ನೀಡುವಂತ ಒಂದು ಕುರಿ ಅಥವಾ ಮೇಕೆಗಳನ್ನ ಕೂಡ ನಾವು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನ ನಾವು ಸಾಕಬೇಕಾದ್ರೆ ಈ ಆಧುನಿಕ ಪಶುಪಾಲನಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಮತ್ತೆ ಆಗಿಂದಾಗೆ ಈ ಮಳೆಗಾಲ, ಚಳಿಗಾಲ ಅಥವಾ ಬೇಸಿಗೆಗಾಲಕ್ಕೂ ಮೊದಲು ಸಾಂಕ್ರಾಮಿಕ ರೋಗಗಳು ಏನು ಈ ಜಾನುವಾರುಗಳಿಗೆ ಬರ್ತವೆ, ಇದನ್ನು ತಡೆಗಟ್ಟಲು ನಮ್ಮಲ್ಲಿ ಪರಿಣಾಮಕಾರಿ ಲಸಿಕೆಗಳು ಕೂಡ ಒಂದು ಆವಿಷ್ಕಾರಗೊಳಿಸಿ ಉತ್ತಮ ಔಷಧಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದ್ದಾವೆ. ಹೀಗಾಗಿ ಈ ಮೊದಲು ನಾನು ಏನ್ ಹೇಳಿದೆ, ಉಪಕಸುಬು ಆಗಿದ್ದ ಈ ಪಶುಸಂಗೋಪನೆಯ ಉದ್ಯಮಗಳು, ಬೇಸಾಯಗಳು ಈಗ ಮುಖ್ಯ ಉದ್ಯಮವಾಗಿ ಬೆಳೆದು ರೈತರಿಗೆ ಒಂದು ಸುಸ್ಥಿರ ಬೇಸಾಯವಾಗಿ ಒಂದು ಆದಾಯ ನೀಡುವ ಒಂದು ವರದಾನವೇ ಆಗಿದೆ. ಆದರೆ ಈ ಒಂದು ಸುಸ್ಥಿರವಾಗಿರಬೇಕು, ಯಾವುದೇ ಇದರಿಂದ ಒಂದು ಆರ್ಥಿಕವಾಗಿ ಅವರು ರೈತರು ದಿವಾಳಿ ಆಗಬಾರ್ದು ಅನ್ನೋದಾದರೆ, ನಾವು ಉತ್ತಮ ತಳಿಗಳ ಆಯ್ಕೆ ಜೊತೆ ಜೊತೆಗೇನೆ ವೈಜ್ಞಾನಿಕ ನಿರ್ವಹಣೆ ಮಾಡೋದ್ರಲ್ಲದೆ ನಮ್ಮ ರೈತರಿಗೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ತರಬೇತಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಆಗ್ಬೋದು, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಅವರಿಗೆ ತರಬೇತಿಗಳನ್ನು ನಿಯತಕಾಲಕ್ಕೆ ಕೊಡ್ತಾ ಇದ್ದೇವೆ. ಈ ಬರೀ ವೈಜ್ಞಾನಿಕ ನಿರ್ವಹಣೆ ಜೊತೆಗೆ ಅಲ್ಲದೇನೆ ಸಾಂಕ್ರಾಮಿಕ ರೋಗಗಳು ಯಾವ ಬರ್ತಾ ಇದಾವೆ ಅದಕ್ಕೆ ಉಂಟಾಗುವ ಒಂದು ನಷ್ಟವನ್ನು ತಡೆಯಲು ನಾವು ಜೈವಿಕ ಸಂರಕ್ಷಣೆ ಜೊತೆಗೆ ಉತ್ತಮ ಲಸಿಕೆಗಳನ್ನು ಬಳಸಿ ಅವನ್ನು ನಾವು ನಿಯಂತ್ರಣ ಮಾಡಿದ್ದೆ ಆದ್ರೆ ಅದರಿಂದ ನಾವು ಸುಸ್ಥಿರವಾಗಿ ರೈತರ ಒಂದು ಆರ್ಥಿಕ ಸಬಲತೆಯನ್ನು ನಾವು ಕಾಣಬಹುದಾಗಿದೆ. ಡಾಕ್ಟ್ರೆ, ಈಗ ಲಸಿಕಾ ಕಾರ್ಯಕ್ರಮಗಳ ಯಶಸ್ಸಿನ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಖಂಡಿತವಾಗಿ ನೋಡಿ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದ್ರೆ ನಾವು ಮನುಷ್ಯರಿಗೆ ಏನೋ ಒಂದು ಕಾಯಿಲೆ ಬರ್ತಾ ಇತ್ತು, ಒಂದು 18ನೇ ಶತಮಾನದಲ್ಲಿ ಸಿಡುಬು ರೋಗ ಅಂತ, ಇದಕ್ಕೊಂದು ಜಾಗತಿಕ ಅಭಿಯಾನವನ್ನೇ ಆರಂಭಿಸಿದ್ರು. ಜಾಗತಿಕ ಅಭಿಯಾನ ಆರಂಭಿಸಿ ಸಿಡುಬು ರೋಗ ತಡೆಗಟ್ಟರು. ತದನಂತರ ಈಗ ಪೋಲಿಯೋ ರೋಗವನ್ನು ಕೂಡ ನಾವು ನಿರ್ಮೂಲನೆ ಮಾಡೋ ಒಂದು ಹಂತದಲ್ಲಿದ್ದೇವೆ. ಅದೇ ರೀತಿ ನಮ್ಮ ಪಶುವೈದ್ಯಕೀಯ ಕ್ಷೇತ್ರದಲ್ಲೂ ಸಹ ಈ ದನಗಳ ಮಾರಿಯಂತೆ ನಾವು ಕರಿತಾ ಇದ್ದೀವಿ ದೊಡ್ಡ ರೋಗ ಅಥವಾ ರಿಂಡರ್‌ಪೆಸ್ಟ್ ಕಾಯಿಲೆಯನ್ನು. ನಾವು ಜಾಗತಿಕ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡು ಪ್ರಪಂಚಾದ್ಯಂತ ಈ ಕಾಯಿಲೆಯನ್ನು ನಾವು ನಿರ್ಮೂಲನೆಗೊಳಿಸಿದ್ದೀವಿ. ಇನ್ನೂ ಮುಂದುವರೆದು ನಮ್ಮ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ನಮ್ಮ ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆ ಇದು. ಯಾಕಂದ್ರೆ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿ ಫೇಲ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪಶುವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕಂತನ್ಬಿಟ್ಟು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದ ಎರಡು ಕಾಯಿಲೆಗಳಾದ ಕಾಲುಬಾಯಿ ಜ್ವರ ಆಗ್ಬೋದು ಅಥವಾ ಕಂದು ರೋಗ ಕಾಯಿಲೆಗೆ, ಇದರಿಂದ ರೈತರು ಆರ್ಥಿಕವಾಗಿ ದಿವಾಳಿ ಆಗಬಾರದು ಅಂತನ್ಬಿಟ್ಟು ಆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ಅಡಿಯಲ್ಲಿ ಎಲ್ಲ ರಾಜ್ಯಗಳಿಗೆ ಅರ್ಹ ಜಾನುವಾರುಗಳಿಗೆ ಲಸಿಕೆ ಆಗ್ಬೋದು, ಅದಕ್ಕೆ ಲಸಿಕೆ ಕಾರ್ಯಕ್ರಮಕ್ಕೆ ಉಪಯೋಗಿಸಬಹುದಾದ ಬೇರೆ ಎಲ್ಲ ಸವಲತ್ತುಗಳನ್ನು ಕೂಡ ನಮಗೆ ಅವರು ಕೊಡ್ತಾ ಇದ್ದಾರೆ. ಇದೇ ರೀತಿ ಕುರಿಗಳಲ್ಲಿ ಪಿಪಿಆರ್ ಕಾಯಿಲೆಯನ್ನು ಕೂಡ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಅಭಿಯಾನ ತಗೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹಂದಿಗಳಲ್ಲಿ ಕಂಡುಬರುವ ಒಂದು ಹಂದಿ ಜ್ವರನೂ ಕೂಡ ಇದನ್ನು ತಡೆಗಟ್ಟಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ನಮ್ಮ ಸ್ಥಳೀಯವಾಗಿ ಕಂಡುಬರುವ ಈ ಕಾಲಕಾಲಕ್ಕೆ ಈಗ ಏನು ಮಳೆಗಾಲ ಬರ್ತಾ ಇದೆ, ಮಳೆಗಾಲ ಬಂತು ಅಂತಂದ್ರೆ ನಮ್ಮ ಕುರಿಗಳಲ್ಲಿ ಕರುಳು ಬೇನೆ ಕಾಣಿಸ್ಕೋಬಹುದು. ತದನಂತರ ಚಳಿಗಾಲ ಶುರುವಾಗ ಮೊದಲು ನಾವು ಗಳದೆ ರೋಗ, ನೆರಡಿ ರೋಗ ಅಥವಾ ಚಪ್ಪೆ ರೋಗಗಳಿಗೆ ನಾವು ಕಾಲಕಾಲಕ್ಕೆ ಇವುಗಳನ್ನು ಲಸಿಕೆಗಳ ಕೊಟ್ಟು ರೋಗಗಳನ್ನು ನಾವು ತಹಬಂದಿಯಲ್ಲಿ ಇಟ್ಟಿದ್ದೇವೆ ಅನ್ನೋದು ಹೇಳಲಿಕ್ಕೆ ನಮಗೆ ಅರ್ಷನ ಆಗ್ತೀನಿ. ಈಗ ಈ ಒಂದು ಈ ಲಸಿಕಾ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೇನು ಕೂಡ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತಾರೆ, ಯಾವ ಕಾರ್ಯಕ್ರಮ ಇರ್ತದೆ ಸರ್ ಮುನ್ನೆಚ್ಚರಿಕೆ? ಖಂಡಿತವಾಗಿ ನೋಡಿ ಗೌಡ್ರೆ, ಇಲ್ಲಿ ನಾವು ಯಾವುದೇ ಒಂದು ರೋಗ ನಿಯಂತ್ರಣ ಮಾಡೋಕ್ ಮೊದಲು ನಮ್ಮ ನಿರ್ವಹಣೆ ಆಧುನಿಕ ಪಶುಪಾಲನಾ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ನಿರ್ವಹಣೆ ಸರಿಯಾಗಿ ಸಮರ್ಪಕವಾಗಿ ಮಾಡ್ತಾ ಇರಬೇಕಾಗುತ್ತೆ. ಅಲ್ಲಿ ಪರಾವಲಂಬಿ ಜೀವಿಗಳು ನಮ್ಮ ಜಾನುವಾರುಗಳಲ್ಲಿ ಇಲ್ಲದೆ ಇರೋ ತರ ಅದಕ್ಕೆ ಒಂದು ಚಿಕಿತ್ಸೆ ಕೊಟ್ಟಿರಬೇಕು. ಉತ್ತಮ ಜೈವಿಕ ಸಂರಕ್ಷಣೆಯ ನೀತಿ ವಿಧಿ ವಿಧಾನಗಳನ್ನು ಕೂಡ ನಾವು ಪಾಲಿಸಬೇಕಾಗುತ್ತೆ. ಕೀಟಗಳ ಬಾಧೆಯನ್ನು ನಾವು ನಿವಾರಣೆ ಮಾಡಬೇಕು. ಇನ್ನು ಒಂದೇನು, ನಾವು ಪಶುಪಾಲನಾ ಪದ್ಧತಿಗಳಲ್ಲಿ ಸೋಂಕು ನಿವಾರಕಗಳ ಬಳಕೆ ಕೂಡ ನಾವು ಪಾಲಿಸಬೇಕಾಗುತ್ತೆ. ಇನ್ನು ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದೆಯೇ ಇಲ್ಲ ಅಂತ ಫಸ್ಟ್ ನಾವು ಮನಗಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಗೆ 2020ರಲ್ಲಿ ಆಗಿಂದಾಗೆ ನಾವು ಚರ್ಮಗಂಟು ರೋಗ ಅಂತ ಒಂದು ನಮಗೆ ಕಾಣಿಸ್ಕೊಂಡ್ಬಿಡ್ತು. ಅದಕ್ಕೆ ನಮ್ಗೆ ಲಸಿಕೆ ಇತ್ತ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರೈತರಲ್ಲಿ? ಆಗ ನಾವು ಒಂದು ಒಂದು ದೊಡ್ಡ ಒಂದು ಆತಂಕವನ್ನೇ ಎದುರಿಸಬೇಕಾಗಿತ್ತು. ಆದ್ರೆ ನಮ್ಮ ಈ ಮೇಕೆ ಸಿಡುಬು ಲಸಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಚರ್ಮಗಂಟು ರೋಗವನ್ನು ಕೂಡ ನಾವು ಕಂಟ್ರೋಲ್ಗೆ ಅಥವಾ ನಿಯಂತ್ರಣಕ್ಕೆ ನಾವು ತಗೊಂಬಂದ್ವಿ. ಹೌದು. ಸೊ ಲಸಿಕಾ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿ ಉತ್ತಮ ಲಸಿಕೆಗಳ ಲಭ್ಯತೆ ಇದೆಯೇ, ಅದರ ಗುಣಮಟ್ಟ ಏನು, ಮತ್ತೆ ಅದನ್ನು ತಯಾರು ಮಾಡುವಂತ ಜಾಗ ಎಲ್ಲಿದೆ, ತಯಾರು ಮಾಡೋ ಜಾಗದಿಂದ ಉಪಯೋಗಿಸುವ ಜಾಗದವರೆಗೂ ಅದನ್ನು ಸಾಗಾಣಿಕೆಯಲ್ಲಿ ಅದು ಒಂದು ಶೀತಲ ಕೊಂಡಿಯಲ್ಲಿ ಕೂಡ ಸಾಗಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಾಗುತ್ತೆ. ಇನ್ನು ನಾವು ಲಸಿಕಾ ಕಾರ್ಯಕ್ರಮಕ್ಕೆ ಉದ್ದೇಶಕ್ಕಾಗಿ ಯಾವುದೇ ಒಂದು ಹಳ್ಳಿಗೆ ಅಥವಾ ಗ್ರಾಮಕ್ಕೆ ಹೋದಾಗ ಆ ಹಳ್ಳಿಯಲ್ಲಿರುವ ಎಲ್ಲ ಜಾನುವಾರುಗಳನ್ನು ನಾವು ಒಗ್ಗೂಡಿಸಿಕೊಂಡು ಆ ಒಂದು ಇಂಡು ಅಂತ ನಾವು ಅಥವಾ ಏನು ಮಂದೆ ಅಥವಾ ಇಂಡು ಅಂತ ಪರಿಗಣಿಸಿ ಅಲ್ಲಿ ಇರುವಂತ ಎಲ್ಲ ಅರ್ಹ ಜಾನುವಾರುಗಳಿಗೂ ಕೂಡ ನಾವು ಲಸಿಕೆ ಕೊಡಬೇಕಾಗುತ್ತೆ. ಅಂದ್ರೆ ರೈತರ ಪಾಲ್ಗೊಳ್ಳುವಿಕೆ ಇದರಲ್ಲಿ 100% ಇದ್ರೆ ಮಾತ್ರ ನಾವು ಈ ಲಸಿಕಾ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕಾಗುತ್ತೆ ಸರ್ ಇದರಲ್ಲಿ. ಆಮೇಲೆ ಈಗ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾದ ಅರ್ಹ ಜಾನುವಾರು ಅಂದ್ರೆ ಏನು ಡಾಕ್ಟ್ರೆ? ಇದು ನೋಡಿ ತುಂಬಾ ಮುಖ್ಯವಾದ ಪ್ರಶ್ನೆನ ಕೇಳಿದಿರಿ ನೀವು. ಇಲ್ಲಿ ಈಗ ನಮ್ಮ ರೈತರಲ್ಲಿ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದು ಅವರು ಅಸಮಾಧಾನ ಇದೆ. ಏನಂತಂದ್ರೆ ನಾವು ಲಸಿಕೆ ಕೊಡಿಸ್ತಾನೆ ಇದ್ದೀವಿ ಆದ್ರೂ ಕೂಡ ಮತ್ತೆ ಕಾಯಿಲೆ ಬರ್ತಾನೆ ಇದೆ ಅಂತ. ನಾ ರೈತ ಬಾಂಧವರಿಗೆ ಹೇಳೋದಿಷ್ಟೇನೆ, ನೀವು ಜಾನುವಾರುಗಳಿಗೆ ಲಸಿಕೆ ಕೊಡಿಸೋಕ್ ಮೊದಲು ಆ ಜಾನುವಾರಿಗೆ ಒಂದು ಜಂತು ಉಳಿಯೋ ನಿವಾರಕ ಔಷಧಿ ಕೊಡಿಸಿದಿರಾ ಅಥವಾ ಅದಕ್ಕೆ ಒಂದು ಮಿನರಲ್ ಮಿಕ್ಸ್ಚರ್ ಅಂತ ಏನ್ ಹೇಳ್ತೀವಿ ನಾವು, ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶಗಳ ಕೊರತೆ ಉಂಟಾಗಬಾರದು ಅನ್ನೋದಿದಕ್ಕೆ ಸಸಾರಜನಕದಿಂದ ಕೊರತೆ ಇರಬಾರದು, ಖನಿಜಾಂಶಗಳ ಕೊರತೆ ಇರಬಾರದು ಅಥವಾ ಜೀವಸತ್ವಗಳ ಕೊರತೆ ಇರಬಾರದು ಅನ್ನೋದನ್ನ ನೀವು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ. ತದನಂತರ ಎಳೆ ಕರುಗಳು 4 ತಿಂಗಳ ಮೇಲ್ಪಟ್ಟ ಎಲ್ಲ ಕರುಗಳನ್ನು ಕೂಡ ನಾವು ಈ ಲಸಿಕಾ ಅಭಿಯಾನಕ್ಕೆ ಒಳಪಡಿಸಬೇಕಾಗುತ್ತೆ. ಒಳಪಡಿಸೋಕ್ ಮೊದಲು ಈ ಜಾನುವಾರುಗಳು ಬೇರೆ ಯಾವುದೇ ಕಾರಣಕ್ಕೆ ಅದು ರೋಗ ಪೀಡಿತವಾಗಿದ್ದಲ್ಲಿ ಅಥವಾ ರೋಗಗ್ರಸ್ತವಾಗಿದ್ದಲ್ಲಿ ಈ ಲಸಿಕಾ ಅಭಿಯಾನಕ್ಕೆ ನಾವು ಅದನ್ನ ಒಳಪಡಿಸಬಾರ್ದಾಗುತ್ತೆ. ಡಾಕ್ಟ್ರೆ, ಈ ಲಸಿಕೆಗಳ ವಿಫಲತೆ ಅಂದ್ರೇನು ಮತ್ತೆ ಅದಕ್ಕೆ ವಿಫಲ ಆಗಲು ಏನ್ ಕಾರಣ? ನೋಡಿ, ಇದೊಂದು ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ಇರುವಂತಹ ಒಂದು ಅಸಮಾಧಾನ ಅಂತ ನಾನು ಹೇಳ್ಬೋದು. ನಾವು ಪದೇ ಪದೇ ನಾವು ಲಸಿಕೆ ಕೊಟ್ಟರು ಕೂಡ ಯಾಕೆ ನಮ್ಮ ರಾಸುಗಳಲ್ಲಿ ಕಾಯಿಲೆ ಬರ್ತಾ ಇದೆ ಅಂತ ಹೇಳಬೇಕಾದ ಕಾರಣ ಏನಂತಂದ್ರೆ, ನೋಡಿ, ಯಾವುದೇ ಒಂದು ಅರ್ಹ ಜಾನುವಾರುವಿಗೆ, ಏನು ಅರ್ಹ ಜಾನುವಾರು ಅಂದ್ರೆ ಅದು 4 ತಿಂಗಳ ಮೇಲ್ಪಟ್ಟ ಒಂದು ಕರು ಆಗಿರಬೇಕು, ಅದರಲ್ಲಿ ಯಾವುದೇ ಒಂದು ಪರಾವಲಂಬಿ ಜೀವಿಗಳ ಉಪಟಳ ಇರಬಾರ್ದು, ಮತ್ತೆ ಮೈ ಮೇಲೆ ಉಣ್ಣೆಗಳು ಅಥವಾ ಇನ್ನೊಂದು ಕೀಟಗಳ ಬಾಧೆ ಕೂಡ ಇರಬಾರ್ದು. ಈ ತರ ಅರ್ಹ ಜಾನುವಾರುವಿಗೆ ಸರಿಯಾದ ಸಮಯದಲ್ಲಿ, ಸರಿಯಾದ ಸಮಯ ಅಂದ್ರೇನು, ಈಗ ಮಳೆಗಾಲ ಶುರುವಾಗ್ತಾ ಇದೆ, ಮಳೆಗಾಲಕ್ಕೆ ಶುರುವಾಗಕ್ಕೆ ಮೊದಲೇ ನಾವು ಕರುಳು ಬೇನೆಗೆ ಕುರಿಗಳಲ್ಲಿ ಲಸಿಕೆ ಹಾಕಬೇಕಾಗುತ್ತೆ. ಇನ್ನು ಸ್ವಲ್ಪ ದಿವಸ ಹೋದರೆ ಅದಕ್ಕೆ ನೀಲಿ ನಾಲಿಗೆ ರೋಗಕ್ಕೆ ಕೂಡ ಲಸಿಕೆ ಹಾಕಬೇಕಾಗುತ್ತೆ. ಚಳಿಗಾಲಕ್ಕೆ ಮೊದಲು ನಾವು ಗಳಲು ಬೇನೆಗೆ ಲಸಿಕೆ ಹಾಕಬೇಕಾಗುತ್ತೆ. ಇದು ಸರಿಯಾದ ಸಮಯ ಅಂತ ನಾವು ಹೇಳ್ಬೋದು. ಮತ್ತು ಸೂಕ್ತವಾದ ವಿಧಾನದಲ್ಲಿ, ಯಾವ ಒಂದು ವಿಧಾನದಲ್ಲಿ ಲಸಿಕೆ ಕೊಡಬೇಕೋ ಆ ಒಂದು ವಿಧಾನದಲ್ಲಿ ಇಷ್ಟೆಲ್ಲ ಕೊಟ್ಟರೂ ಸಹನು ಆ ಒಂದು ಜಾನುವಾರುವಿನಲ್ಲಿ ಸದೃಢವಾದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗದೇ ಇದ್ರೆ ಅದಕ್ಕೆ ನಾವು ಲಸಿಕೆಗಳ ವಿಫಲತೆ ಅಂತ ಕರಿತೀವಿ. ಇದಕ್ಕೆ ಕಾರಣಗಳು ಕೂಡ ಇದಾವೆ. ಏನು ಮೊಟ್ಟ ಮೊದಲನೇ ಕಾರಣ ಏನಂದ್ರೇನು, ಇದು ರೈತರ ಕಡೆನೇ ಇರ್ತದೆ. ನೀವು ಲಸಿಕೆಗೆ ಅರ್ಹವಲ್ಲದ ಜಾನುವಾರಿಗೆ ಲಸಿಕೆ ಹಾಕಿಸ್ಕೊಂಡಿರೋದು, ಅದಕ್ಕೆ ಮೈ ತೊಳೆದಿರಲ್ಲ, ಉಣ್ಣೆಗಳನ್ನ ತೆಗೆದಾಕಿರಲ್ಲ, ಪರಾವಲಂಬಿ ಜೀವಿಗಳಿಗೆ ಔಷಧಿ ಕೊಡಿಸದೇ ಇರಲ್ಲ, ಅದಕ್ಕೆ ಒಂದು ಖನಿಜಾಂಶಗಳ ಮಿಶ್ರಣ ಕೊಟ್ಟಿರಲ್ಲ, ಆದರೂ ನೀವು ಲಸಿಕೆ ಹಾಕ್ಬಿಡಿ ಸರ್ ನಮ್ಮ ಹಸುಗೆ ಅಂತ ಹೇಳ್ತೀವಿ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗಲ್ಲ. ತದನಂತರ ಲಸಿಕೆಗಳನ್ನು ಸೂಕ್ತವಾದ ಮಾರ್ಗದಲ್ಲಿ ಕೊಡದೆ ಬೇರೆ ಮಾರ್ಗದಲ್ಲಿ ಕೊಟ್ಟಿರೋದು, ಇದು ಸರ್ವೇ ಸಾಮಾನ್ಯವಾಗಿ ಈ ತರ ಒಂದು ಮಿಸ್ಟೇಕ್ ಆಗ್ಲಿಕ್ಕೆ ಕಷ್ಟ ಸಾಧ್ಯ, ಯಾರು ಮಾಡಲ್ಲ. ಇನ್ನು ಮುಖ್ಯವಾಗಿ ಹೇಳಬೇಕಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಲಸಿಕೆಗಳನ್ನು ನಾವು ತಯಾರು ಮಾಡಿದ ಸ್ಥಳದಿಂದ ಹಿಡಿದು ಆ ಜಾನುವಾರುಗಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಕುಗ್ರಾಮದಲ್ಲಿ ಇರುವಲ್ಲಿವರೆಗೂ ಅದನ್ನು ಶೀತಲ ಕೊಂಡಿಯಲ್ಲೇ ನಾವು ಸಾಗಣೆ ಮಾಡಬೇಕು. ಅದರ ಶೇಖರಣೆ ಕೂಡ ಶೀತಲ ಕೊಂಡೆಯಲ್ಲಿ ಇಟ್ಟಿರಬೇಕಾಗುತ್ತೆ. ಹೀಗೆ ಸಾಗಾಣಿಕೆಯಲ್ಲಿ ಆಗ್ಬೋದು ಅಥವಾ ನಾವು ಅಲ್ಲಿ ಶೇಖರಣೆ ರೀತಿಯಲ್ಲಿ ಆಗ್ಬೋದು, ಶೀತಲ ಕೊಂಡಿ ಅಥವಾ ಕೋಲ್ಡ್ ಚೈನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಪರಿಪಾಲನೆ ಮಾಡದೇ ಇದ್ದಾಗ ಲಸಿಕೆಗಳ ವಿಫಲತೆಯನ್ನು ನಾವು ಯಥೇಚ್ಛವಾಗಿ ಕಾಣಬೇಕಾಗುತ್ತೆ. ಇನ್ನು ಈ ಮೊದಲೇ ಹೇಳ್ದಂಗೆ ಎಳೆ ಕರುಗಳಲ್ಲಿ ನಾವು 4 ತಿಂಗಳ ನಂತರ ಮಾತ್ರ ನಾವು ಲಸಿಕೆ ಕೊಡಬೇಕು ಅಂತ ಹೇಳಿದ್ದೆ. ಯಾಕೆ ಇದು? ಎಳೆ ಕರುಗಳಲ್ಲಿ ಅವು ತಾಯಿ ಗರ್ಭದಲ್ಲಿರುವಾಗ ಮಾಸು ಚೀಲದ ಮುಖಾಂತರ ಆಗ್ಬೋದು ಅಥವಾ ತದನಂತರ ಅವರು ಗಿಣ್ಣು ಹಾಲು ಸೇವಿಸುವ ಮುಖಾಂತರ ಆಗಬಹುದು. ಅದರಿಂದ ರೋಗ ನಿರೋಧಕ ಶಕ್ತಿ ಒಂದು ಅಲ್ಪ ಸ್ವಲ್ಪ ಈ ಎಳೆ ಕರುಗಳಿಗೆ ಬಂದಿರುತ್ತೆ. ಆ ರೋಗ ನಿರೋಧಕ ಶಕ್ತಿ ಕರುಗಳಲ್ಲಿ ಏನಿತ್ತೋ ಅದು 4 ತಿಂಗಳವರೆಗೂ ಆ ಕರುನ ಸಂರಕ್ಷಣೆ ಮಾಡುತ್ತೆ. ಸೊ ಅದರಿಂದ 4 ತಿಂಗಳ ನಂತರ ಮಾತ್ರ ಈ ಕರುಗಳಿಗೆ ಅಥವಾ ಎಳೆ ಮರಿಗಳಿಗೆ ನಾವು ಲಸಿಕೆವನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಮೊದಲೇ ನೀವು ಆತರ ಬದ್ದು ನಾವು 2 ತಿಂಗಳಿಗೆ ಅಥವಾ 2.5 ತಿಂಗಳಿಗೆ ಕೊಟ್ಟಿದ್ದೆ ಆದಲ್ಲಿ ಲಸಿಕೆಗಳ ವಿಫಲತೆ ಕೂಡ ನಾವು ಕಾಣಬಹುದಾಗಿದೆ. ಆಮೇಲೆ ಡಾಕ್ಟರ್, ಈಗ ಈ ಲಸಿಕೆಗಳನ್ನ ಸರಿಯಾದ ಮಾರ್ಗ ಅಥವಾ ವಿಧಾನದಲ್ಲಿ ಕೊಟ್ಟ ನಂತರವೂ ಅದು ಕೆಲವೊಮ್ಮೆ ವಿಫಲ ಆಗುತ್ತಲ್ಲ, ಇದಕ್ಕೆ ಏನ್ ಕಾರಣ? ಇದು ತುಂಬಾ ಮುಖ್ಯವಾದ ಒಂದು ದೂರು ನಮ್ಮ ರೈತರ ಕಡೆಯಿಂದ. ಮತ್ತೊಂದ್ಸರಿ ಹೇಳಬೇಕಾದ್ರೆ ಏನಪ್ಪ ಅಂತಂದ್ರೆ, ನಾನು ಈ ಮೊದಲೇ ಹೇಳ್ದಂಗೆ ಲಸಿಕೆ ಕೊಡಬೇಕಾದ್ರೆ ನಮ್ಮ ಅರ್ಹ ಜಾನುವಾರುವಿಗೆ ಅಷ್ಟೇ ನಾವು ಕೊಡಬೇಕು ಅಂತ ಹೇಳಿದ್ವಿ. ಏನದು ಅರ್ಹ ಜಾನುವಾರು ಅಂದರೆ, ಆ ಜಾನುವಾರಿನಲ್ಲಿ ರೋಗವು ಯಾವುದೇ ರೀತಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ಇರಬಾರ್ದು. ಈಗಾಗಲೇ ರೋಗ ಕಾಣಿಸ್ಕೊಂಡು ಬಿಟ್ಟಿರ್ತದೆ, ನೀವು ಲಸಿಕೆಯನ್ನು ತಡವಾಗಿ ಕೊಟ್ಟಿರ್ತೀರಾ, ಹಂಗಾಗಿ ಅಲ್ಲಿ ವಿಫಲ ಆಗ್ತಾ ಇರ್ತದೆ. ಇಲ್ಲವೇ ಲಸಿಕೆ ಕೊಟ್ಟಾಗ ನಾವು ಅದು ಯಾವುದೇ ಒಂದು ಪರಾವಲಂಬಿ ಜೀವಿಗಳ ಉಪಟಳದಿಂದ ಬಳಲ್ತಾ ಇದ್ರೆ ಅಥವಾ ಬೇರೆ ಇನ್ಯಾವುದೇ ರೋಗದಿಂದ ಬಳಲ್ತಾ ಇದ್ರೆ ಈ ಲಸಿಕೆಗಳ ವಿಫಲತೆ ನಾವು ಕಾಣಬಹುದಾಗಿದೆ. ಇನ್ನು ಕೆಲವೊಂದು ಬಾರಿ ಈ ಕಾಲುಬಾಯಿ ಜ್ವರ ಅಂತ ನಾನೇನು ಹೇಳಿದೆ ಅಥವಾ ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ವಿ ನಾವು, ಅದೇ ರೀತಿ ಅಕ್ಕಿ ಜ್ವರ ಅಂತ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ, ಇದು ವಿದೇಶಿ ಕಾಯಿಲೆ ಕೂಡ. ಇವುಗಳಲ್ಲಿ ಅನೇಕ ಪ್ರಭೇದಗಳಲ್ಲಿ ರೋಗಾಣು ನಾವು ನೋಡಬಹುದಾಗಿದೆ. ಈ ಅನೇಕ ಪ್ರಭೇದಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ನಾವು ಲಸಿಕೆಯಲ್ಲಿರುವ ಪ್ರಭೇದಕ್ಕೂ ಮತ್ತೆ ರೋಗ ಬರುವಂಥ ಪ್ರಭೇದಕ್ಕೂ ಏನಾದರೂ ವ್ಯತ್ಯಾಸ ಇದ್ದರೆ ಅಥವಾ ನಮ್ಮ ಲಸಿಕೆಯಲ್ಲಿ ಆ ಪ್ರಭೇದದ ಒಂದು ಅಂಶ ನಾವು ಸೇರ್ಪಡೆಗೊಳಿಸಲಿಲ್ಲ ಅಂತಂದ್ರೆ ಆಗ ನಾವು ಲಸಿಕೆಗಳ ವಿಫಲತೆಯನ್ನು ನಾವು ನೋಡಬಹುದಾಗಿದೆ. ಇನ್ನು ಕೆಲವೊಂದು ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಕೆಲವೊಂದು ಸೋಂಕುಗಳಿದ್ದಾವೆ. ಈ ಕೋಳಿಗಳಲ್ಲಿ ಈಗ ಬರ್ಸಾಗ್ರಂಥಿಯ ಸೋಂಕು ರೋಗ ಆಗ್ಬೋದು, ಇಲ್ಲವಾ ಕುದುರೆಗಳಲ್ಲಿ ಸೋಂಕುಕಾರಕ ಅನಿಮಿಯಾ ಅಂತ ನಾವೇನು ಕರಿತೀವಿ, ಈ ತರ ಏನಾದರೂ ಕಾಯಿಲೆ ಈಗಾಗಲೇ ಮೊದಲೇ ಇದ್ರೆ ಆ ಪ್ರಾಣಿಗಳಲ್ಲಿ ನೀವು ಯಾವುದೇ ಲಸಿಕಾ ಕಾರ್ಯಕ್ರಮಕ್ಕೆ ಈ ಪ್ರಾಣಿಗಳನ್ನು ಒಳಪಡಿಸಿದಾಗ ಲಸಿಕೆಗಳ ವಿಫಲತೆಯನ್ನು ನಾವು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಆಮೇಲೆ ಡಾಕ್ಟರ್ ವೀರೇಗೌಡ ಅವರೇ, ಈಗ ಲಸಿಕಾ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಸಲಹಾ ಸೂತ್ರ ಅಂತ ಇರುತ್ತಲ್ಲ, ಸಲಹಾ ಸೂತ್ರಗಳು ಯಾವ್ದು, ಅದ್ರ ಬಗ್ಗೆನೂ ಕೂಡ ಹೇಳಿ. ನೋಡಿ, ಇದು ನಾವು ಏನೇ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಒಂದು ರೀತಿ ನೀತಿಗಳು ಅಂತ ಇರ್ತವೆ. ಅದೇ ರೀತಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಜಾಗತಿಕ ಅಭಿಯಾನ ಆಗ್ಬೋದು ಇಲ್ಲ ದೇಶವ್ಯಾಪಿ ಅಭಿಯಾನ ಆಗ್ಬೋದು, ಏನು ನಾವು ಕಾಲುಬಾಯಿ ಜ್ವರ ಮಾಡ್ತಾ ಇದ್ದೀವಿ ಅಥವಾ ಚರ್ಮಗಂಟು ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ, ಇದರ ಕಾರ್ಯಕ್ರಮವನ್ನು ಯಾವ ಹಳ್ಳಿಯಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗಿದ್ದ ಕೂಡಲೇ ಹಿಂದಿನ ದಿವಸನ ನಾವು ಹಳ್ಳಿಗೆ ಹೋಗಬೇಕಾಗುತ್ತೆ. ಅಲ್ಲಿರುವ ಅಂದಾಜು ಜಾನುವಾರುಗಳ ಸಂಖ್ಯೆಯನ್ನು ನಾವು ಒಂದು ನಾವು ವಿಮರ್ಶೆ ಮಾಡಿ ಅದರ ಒಂದು ಲೆಕ್ಕವನ್ನು ತಗೋಬೇಕಾಗುತ್ತೆ. ತದನಂತರ ಇದರಲ್ಲಿ ಅರ್ಹ ಜಾನುವಾರುಗಳು ಎಷ್ಟಿದ್ದಾವೆ, ಲಸಿಕೆಗೆ ನಾವು ಒಳಪಡುವ ಜಾನುವಾರುಗಳ ಸಂಖ್ಯೆ ಎಷ್ಟು ಅಂತ ನಾವು ಈಗಾಗಲೇ ಮೊದಲೇ ನಾವು ನಿರ್ಧರಿಸಿ ತದನಂತರ ನಾವು ಮರು ದಿವಸ ಆ ಹಳ್ಳಿಗೆ ಹೋದಾಗ ನಾವು ತಣ್ಣನೆ ಹವಾಮಾನದಲ್ಲಿ ಬೆಳಗ್ಗೆ 6-7 ಗಂಟೆ ಅಥವಾ 8 ಗಂಟೆ ಒಳಗಡೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಮುಗಿಸಬೇಕಾಗುತ್ತೆ. ನಾವು ಲಸಿಕೆಯನ್ನು ಆ ಹಳ್ಳಿಗೆ ತಗೊಂಡು ಹೋಗುವಾಗೇ ಅದನ್ನು ಶೀತಲ ಕೊಂಡಿಯಲ್ಲಿನೇ ತಗೊಂಡು ಹೋಗಬೇಕಾಗುತ್ತೆ. ತದನಂತರ ಅಲ್ಲಿ ಏನು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇರುತ್ತೋ ಅಥವಾ ಅಲ್ಲಿ ಒಂದು ನಮ್ಮ ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳಿರ್ತವೆ, ಅಲ್ಲಿ ಈ ಲಸಿಕೆಯನ್ನು ನಾವು ಒಂದು ಮಂಜುಗಡ್ಡೆಯಲ್ಲಿ ಅಥವಾ ಶೀತಲ ಕೊಂಡಿಯಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ತದನಂತರ ಲಸಿಕೆ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಕೆ ಮೊದಲು ಲಸಿಕೆ ಒಂದು ಶೀಶೆ ಮೇಲೆ ಇರುವಂತಹ ಒಂದು ಸೂಚನೆಗಳನ್ನು ಓದಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಅತೀವ ಒತ್ತಡಗಳು, ಈಗ ಹಿಂದಿನ ದಿವಸ ಎತ್ತುಗಳು ಅಥವಾ ಹಸುಗಳು ಯಾವುದೋ ಒಂದು ಕೆಲಸ ಕಟ್ಟಿರ್ತಾರೆ, ಇಲ್ಲ ಬಹುದೂರದಿಂದ ಪ್ರಯಾಣ ಮಾಡಿ ಬಂದಿರ್ತವೆ, ಇಲ್ಲ ಹಿಂದಿನ ದಿವಸ ಯಥೇಚ್ಛವಾಗಿ ಮಳೆ ಗಾಳಿ ಬಿಸಿಲಿದ್ದಿರ್ತದೆ, ಈ ತರ ಒಂದು ಏನು ಹವಾಮಾನ ವೈಪರೀತ್ಯಗಳಿರ್ತವೆ, ಈ ವೈಪರೀತ್ಯಗಳ ಇರುವ ಒಂದು ಸಮಯದಲ್ಲಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಆದಷ್ಟು ನಾವು ಮುಂದೂಡಬೇಕಾಗುತ್ತೆ. ಮರು ದಿವಸನೋ ಅಥವಾ ಮುಂದಿನ ವಾರಕ್ಕೆ ತಗೊಂಡ್ಬಿಟ್ಟು ಆ ಕಾರ್ಯಕ್ರಮವನ್ನು ನಾವು ತಗೊಳ್ಬೇಕಾಗುತ್ತೆ. ಇನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನಾವು ಲಸಿಕೆ ಕೊಡಬೇಕಾಗುತ್ತೆ. ಈ ಕೆಲವೊಂದು ಜನ ಹೇಳ್ತಾರೆ, ನೀವು 450 ಕೆಜಿ ಇರುವಂತಹ ಹಸುಗಾಗ್ಬೋದು ಅಥವಾ 200 ಕೆಜಿ ಇರುವಂತಹ ಒಂದು ಬೇರೆ ರೀತಿಯ ಹಸುಗಾಗ್ಬೋದು, ಆ ಲಸಿಕೆ ಪ್ರಮಾಣ ನಾವು ವ್ಯತ್ಯಾಸ ಮಾಡಬಹುದಾ, ಅದಕ್ಕೆ 5 ml ಕೊಡೋದಾಗ್ಲಿ ಅಥವಾ ಕಡಿಮೆ ತೂಕ ಇರೋ ಪ್ರಾಣಿಗೆ 2 ml ಕೊಡೋದಾಗ್ಲಿ ಮಾಡ್ತಿದ್ರೆ ಇದನ್ನ ಯಾವುದೇ ರೀತಿಗೂ ಮಾಡಬಾರದು. ಒಂದು ಜಾತಿಗೆ ಸೇರಿದ ಹಸು ಆಗ್ಬೋದು, ಎಮ್ಮೆ ಆಗ್ಬೋದು, ಕುರಿ ಮೇಕೆ ಆಗ್ಬೋದು, ಅದಕ್ಕೂ ನಿರ್ದಿಷ್ಟವಾದ ಲಸಿಕೆ ಪ್ರಮಾಣ ಏನಿರ್ತದೆ, ಆ ನಿರ್ದಿಷ್ಟ ಪ್ರಮಾಣವಾದ ಲಸಿಕೆಯನ್ನು ನಾವು ಕೊಟ್ಟು ನಂತರನೇ ಮಾತ್ರ ನಾವು ಲಸಿಕೆ ಕಾರ್ಯಕ್ರಮವನ್ನು. ಇನ್ನು ಜೀವಯುತ ಲಸಿಕೆಗಳು ನಾವೇನು ಶೇಖರಣೆ ಮಾಡೋದ್ರಿಂದ ಇರ್ಬೋದು ಅಥವಾ ಸಾಗಾಣಿಕೆ ಮಾಡೋದ್ರಿರ್ಬೋದು, ನೀವು ಶೀತಲ ಕೊಂಡಲಿ ಏನೇನು ಪಾಲಿಸದೇ ಇದ್ರೆ ಆ ಜೀವಂತ ಲಸಿಕೆಗಳು ನಿರ್ಜೀವಗೊಂಡು ನಿಮ್ಮ ಲಸಿಕಾ ಕಾರ್ಯಕ್ರಮದ ಉದ್ದೇಶವನ್ನೇ ನಾವು ಅದು ಈಗ ವಿಫಲ ಮಾಡ್ತೇವೆ. ಹಾಗಾಗಿ ಈ ತರ ಲಸಿಕಾ ಕಾರ್ಯಕ್ರಮದ ಸಾಮಾನ್ಯ ಸಲಹಾ ಸೂತ್ರಗಳನ್ನು ಲಸಿಕೆ ಹಾಕೋರಿಂದ ಇಡಬಹುದು, ನಮ್ಮ ಸಿಬ್ಬಂದಿ ಇರ್ಬೋದು ಅಥವಾ ರೈತರು ಕೂಡ ಭಾಗಿಯಾಗಿ ಅಂತವರು ಈ ಲಸಿಕೆ ಬಂದ ಕೂಡಲೇ ತಕ್ಷಣ ಅವರು ತಮ್ಮ ತಮ್ಮ ಜಾನುವಾರುಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ಆ ಲಸಿಕೆ ಹಾಕಿಸ್ಕೊಂಡು ಹೋಗೋದ್ರಿಂದ ಆ ಒಂದು ತಣ್ಣನೆ ಹವಾಮಾನದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋದ್ರಿಂದ ಸದೃಢವಾದ ರೋಗ ನಿರೋಧಕ ಶಕ್ತಿ ಆ ಜಾನುವಾರುಗಳಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವು ಖಾತ್ರಿ ಮಾಡಬಹುದಾಗಿದೆ. ಇನ್ನೊಂದು ಡಾಕ್ಟರ್, ಈಗ ಲಸಿಕೆ ಹಾಕ್ಸೋದ್ರಿಂದ ಏನಾದರೂ ಅಡ್ಡ ಪರಿಣಾಮ ಉಂಟಾಗುತ್ತಾ, ಮತ್ತೆ ಅದಕ್ಕೆ ಏನ್ ಪರಿಹಾರ ನೋಡಿ ಗೌಡ್ರೆ, ಇದೊಂದು ವಿಪರಾಸವೇ ಸರಿ. ನಾವು ಲಸಿಕೆ ಕೊಡೋದು ಜಾನುವಾರಿಗೆ ಕಾಯಿಲೆಯಿಂದ ಅದರಿಂದ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ರೈತರಿಗೆ ಅನುಕೂಲ ಆಗಬೇಕು, ಅದರ ಜೀವಿತಾವಧಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರಬೇಕು ಅನ್ನೋದು ಒಂದು ನಾವು ಕೊಡ್ತೇವೆ. ಅದರಿಂದ ಲಸಿಕೆ ಕೊಟ್ಟಾಗ ಅದರಿಂದ ವ್ಯತಿರಿಕ್ತ ಪರಿಣಾಮ ಆಯಿತು, ಅದರಿಂದ ತೊಂದರೆ ಆಯಿತು ಅನ್ನೋದು ಇದಕ್ಕೆ ಇದು ಒಂದು ಸರ್ವೇ ಸಾಮಾನ್ಯವಾಗಿ ನೋಡುವಂತ ಒಂದು ಸನ್ನಿವೇಶ ಅಲ್ಲ ಇದು. ಆದರೂ ಕೂಡ ಈ ಲಸಿಕೆ ಹಾಕಿದ ಜಾಗದಲ್ಲಿ ಒಂದಿಷ್ಟು ಊತ ಬರೋದಾಗ್ಬೋದು ಅಥವಾ ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ಬೋದು, ಇವೆಲ್ಲ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ನೋಡಲ್ಲ ಅದನ್ನ. ಯಾಕಂದ್ರೆ ಈಗ ಎಷ್ಟು ಪರಿಣಾಮಕಾರಿ ಲಸಿಕೆ ಬಂದಿದೆ ಅಂದ್ರೆ, ಈ ತರ ಒಂದು ಅಡ್ಡ ಪರಿಣಾಮಗಳಿರುವಂತಹ ಲಸಿಕೆಗಳನ್ನ ಅವು ಒಂದು ನಮ್ಮ ರೈತರಿಗಾಗಿ ಅದನ್ನು ಉಪಯೋಗಿಸೋದನ್ನೇ ನಾವು ಮಾಡಕ್ ಹೋಗೋದಿಲ್ಲ. ತದನಂತರ ಈ ಜೀವಂತ ಲಸಿಕೆಗಳನ್ನು ನಾವು ಶೇಖರಣೆ ಮಾಡುವಾಗ ಸಾಗಾಣಿಕೆ ಮಾಡುವಾಗ ಏನಾದರೂ ಅವು ಶೀತಲೀಕರಣ ಕೊಂಡಿಯನ್ನು ಏನಾದರೂ ಪಾಲಿಸದೇ ಇದ್ದಿರಲಿಲ್ಲ ಅಂತಂದರೆ ಆಗ ಸಂಪೂರ್ಣವಾಗಿ ವಿಫಲ ಆಗ್ತವೆ. ಇನ್ನು ಅತ್ಯಂತ ವಿರಳವಾಗಿ 1,000 ಕ್ಕೋ 1,00,000 ಕ್ಕೋ 1 ರಾಸುವಿನಲ್ಲಿ ಲಸಿಕೆ ಕೊಟ್ಟಾಗ ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವ ಬದಲಾಗಿ ಅದರಿಂದ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಒಂದು ಕಾಯಿಲೆ ಬರುತ್ತಾ ಅನ್ನೋದು ಕೂಡ ನಾವು ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನೋಡಬೇಕಾಗುತ್ತೆ. ಇದು ಅತ್ಯಂತ ವಿರಳವಾದ ಒಂದು ಸನ್ನಿವೇಶ. ಇನ್ನು ಕೆಲವೊಂದು ರಾಸುಗಳಲ್ಲಿ 1,00,000 ಕ್ಕೋ 10,00,000 ಕ್ಕೋ 1 ರಾಸುಗಳಲ್ಲಿ ಒಂದು ಲಸಿಕೆ ನಾವು ಕೊಟ್ಟಾಗ ತದನಂತರ ಅಲ್ಲಿ ಒಂದು ಅಲರ್ಜಿ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಇಂಡಿವಿಜುವಲ್ ಇಡಿಯೋಸಿಂಕ್ರಸಿ ಅಥವಾ ಅನಾಫಿಲಾಕ್ಟಿಕ್ ಶಾಕ್ ಅಂತ ಕೂಡ ಕರಿತೀವಿ ನಾವು. ಆ ತರ ಆಗಿ ಕೆಲವೊಮ್ಮೆ ಬಾರಿ ಅದು ವ್ಯತಿರಿಕ್ತ ಪರಿಣಾಮ ಆಗ್ಬೋದು. ಆದರೆ ಏನೇ ಆಗಲಿ ಇದರೆಲ್ಲ ಈ ಲಸಿಕೆಗಳನ್ನು ನಾವು ಜಾನುವಾರುಗಳಿಗೆ ಕೊಡೋಕೆ ಮೊದಲು ಇದರ ಒಂದು ಪ್ರಯೋಗಾಲಯಗಳಲ್ಲಿ ಇದರ ಗುಣಮಟ್ಟವನ್ನು ಪರೀಕ್ಷಿಸಿ ಉತ್ತಮ ಗುಣಮಟ್ಟದ ಲಸಿಕೆಗಳನ್ನು ತಗೊಂಡು ಹೋಗೋದ್ರಿಂದ ಈ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ನಾವು ಅಷ್ಟೊಂದು ವಿಶೇಷವಾಗಿ ನಾವು ಗಮನ ಕೊಡೋ ಒಂದು ಅವಶ್ಯಕತೆ ಇಲ್ಲ ಅಂತಲೇ ನಾನು ಹೇಳಬೇಕಾಗುತ್ತೆ. ಡಾಕ್ಟರ್, ಆಮೇಲೆ ಡಾಕ್ಟರ್, ಈಗ ಪಶುಪಾಲಕರು ಕೂಡ ಸ್ವಲ್ಪ ಮಾಹಿತಿ ಏನಾದರೂ ಹೇಳ್ಕೊಳ್ಬೇಕಾಗುತ್ತೆ, ಅವರಿಗೆ ಯಾವ ಒಂದು ಕಿವಿಮಾತನ್ನ ಹೇಳ್ತೀರಿ ತಾವು? ನಾವೊಂದು ಒಳ್ಳೆ ನಾಣ್ಣುಡಿನೇ ಇದೆ, ಚಿಕಿತ್ಸೆಗಿಂತ ಮುಂಜಾಗ್ರತೆಯೇ ಲೇಸು ಅಂತ. ನಮ್ಮ ರೈತರ ಬಾಂಧವರುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇನೆ, ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಬೋದು, ಜಾನುವಾರುಗಳಲ್ಲಿ ಕಂಡುಬರುವ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೂ ನಾವು ಲಸಿಕೆಗಳನ್ನು ನಾವು ಉಚಿತವಾಗಿ ಅವರ ಮನೆ ಬಾಗಿಲಿನಲ್ಲೇನೆ ಕೊಡ್ತಾ ಇದ್ದೀವಿ. ನಾವು ಲಸಿಕೆ ಹಾಕುವಕ್ಕೂ ಮೊದಲು ಆ ಒಂದು ಅಭಿಯಾನದ ಮುಖಾಂತರ ಅವರಿಗೆ ಮೊದಲೇ ನಾವು ತಿಳಿ ಹೇಳಿರ್ತೀವಿ. ಆ ಒಂದು ಪತ್ರಗಳ ಮುಖಾಂತರ ಆಗ್ಬೋದು, ರೇಡಿಯೋ ಮಾಧ್ಯಮಗಳ ಮುಖಾಂತರ ಆಗ್ಬೋದು, ಅವರಿಗೆ ಇಂಥ ದಿವಸ ನಾವು ಲಸಿಕೆ ಹಾಕಕ್ಕೆ ಬರ್ತಾ ಇದ್ದೀವಿ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಮುನ್ಸೂಚನೆ ಕೊಟ್ಟಿರ್ತೀವಿ. ತಾವು ಮಾಡಬೇಕಾಗಿರೋದು ಇಷ್ಟೇ, ನಾಳೆ ಲಸಿಕೆ ನಮ್ಮ ಜಾನುವಾರಿಗೆ ಆಗ್ತಾ ಇದ್ರಿಂದ ಇಂದಿನ ದಿವಸನೇ ಎಲ್ಲ ನಿಮ್ಮ ಜಾನುವಾರುಗಳನ್ನು ಶುಭ್ರವಾಗಿ ತೊಳೆದು ಅದ್ರ ಮೇಲೆ ಇರಬಹುದಾದಂತಹ ಧೂಳಾಗ್ಬೋದು ಅಥವಾ ಒಂದು ಒಂದು ಚಪ್ಪೆಗೆ ಮೆತ್ತಿಕೊಂಡಿರುವ ಒಂದು ಸಗಣಿಯನ್ನಾಗ್ಬೋದು ಅದನ್ನೆಲ್ಲ ನೀವು ಶುಭ್ರಗೊಳಿಸಿ ತಾವು ಲಸಿಕೆ ಅಭಿಯಾನಕ್ಕೆ ಜಾನುವಾರುಗಳನ್ನ ಕರ್ಕೊಂಡು ಬರುವ ಮುಖಾಂತರ, ನೀವಷ್ಟೇ ಅಲ್ಲದೆ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕೂಡ ಕರ್ಕೊಂಡು ಬರೋದ್ ಮುಖಾಂತರ, ಹಳ್ಳಿಯಲ್ಲಿ 100 ಜಾನುವಾರು ಇದ್ರೆ 100 ಜಾನುವಾರು ಕೂಡ ಲಸಿಕಾ ಕಾರ್ಯಕ್ರಮಕ್ಕೆ ನೀವು ಒಳಪಡಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಯಾರೋ ಒಂದೆರಡು ಜಾನುವಾರುಗಳು ಇವತ್ತು ನೇಗಿಲು ತಗೊಂಡು ಹೋಗಿದಾರನೋ ಅಥವಾ ಹೊಲ ಉಳ್ಳಕ್ಕೆ ಹೋಗಿದಾರಂತನೋ ಅಥವಾ ಬೇರೆ ಇನ್ಯಾವುದೋ ಒಂದು ಕಾರಣ ಒಡ್ಡಿ ನೀವು 4-5 ಜಾನುವಾರುಗಳಿಗೆ ಲಸಿಕೆ ಹಾಕ್ಸದೇ ಇದ್ದಲ್ಲಿ ನಿಮ್ಮ ಕಾರ್ಯಕ್ರಮ ಅದು ಸಫಲ ಆಗೋದಿಲ್ಲ. ಸೊ ರೈತರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಈ ಕಾರ್ಯಕ್ರಮದ ಉಪಯೋಗವನ್ನು ತಾವು ಪಡ್ಕೊಳ್ಬೇಕು. ಪಶು ಸಂಪತ್ತು, ದೇಶ ಸಂಪತ್ತು ಮತ್ತು ನೀವೆಲ್ಲ ಹೈನುಗಾರಿಕೆಯಲ್ಲಿ ಇದರ ಉಪಯೋಗ ಪಡ್ಕೊಂಡ್ಬಿಟ್ಟು ತಮ್ಮ ಆರ್ಥಿಕ ಸಬಲತೆಯನ್ನ ಮತ್ತು ಸದೃಢತೆಯನ್ನ ನಾವು ಪಡ್ಕೋಬೇಕು ಅನ್ನೋದೇ ನನ್ನ ವಿನಂತಿ ಸರ್. ಡಾಕ್ಟ್ರೆ, ತುಂಬಾ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯಲ್ಲಿ ಲಸಿಕೆಗಳ ಪಾತ್ರ, ಈ ಬಗ್ಗೆ ತುಂಬಾ ವಿಸ್ತಾರವಾದ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಪಶುಪಾಲನೆ ನಮ್ಮ ದೇಶದ ಬೆನ್ನೆಲುಬು, ಕೃಷಿಗೆ ಇದು ಬೆನ್ನೆಲುಬು, ಅದೇ ಥರ ದೇಶದ ಆರ್ಥಿಕತೆಯಲ್ಲೂ ಕೂಡ ಇದು ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಜನರ ಆರೋಗ್ಯದಲ್ಲೂ ಕೂಡ, ಬೆಳೆ ಪ್ರಮಾಣದಲ್ಲೂ ಕೂಡ ಇದರ ಒಂದು ಏನು ಪಾತ್ರ ತುಂಬ ದೊಡ್ಡದು. ಕೆಲವು ರೈತರು ಇರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ ಡಾಕ್ಟ್ರೆ. ಅಗತ್ಯವಾಗಿ ನೋಡಿ, ನನ್ನ ಸಂಪರ್ಕ ಸಂಖ್ಯೆ 9-0-9-1-4-5-5-4. ಸಂಪರ್ಕ ಸಮಯ ಮತ್ತೊಮ್ಮೆ ರೈತ ಬಾಂಧವರಿಗಾಗಿ 9-0-9-1-4-5-5-4. ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟ್ರೆ. ಧನ್ಯವಾದಗಳು ಗೌಡ್ರಿಗೆ. ಕೃಷಿ ರಂಗದಲ್ಲಿ ಇದುವರೆಗೆ ಜಾನುವಾರುಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳು, ಈ ಬಗ್ಗೆ ಡಾಕ್ಟರ್ ವೀರೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ. ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ, ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ. ಏಳು ಗಂಟೆ 12:30 ಸಮಯವಾಗಿದೆ. ಕೃಷಿ ರಂಗದಲ್ಲಿ ಇನ್ನೀಗ ಕೇಳಿ ಮಾಗಡಿ ತಾಲೂಕು ಸಾಂತನೂರಿನ ರಂಗಸ್ವಾಮಯ್ಯ ಮತ್ತು ಸಂಗಡಿಗರು ಹಾಡಿರುವ ಕೋಲಾಟದ ಪದಗಳು. ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ, ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಏ ಓರ್ಮವಾನ ಮಗಳು ನೀರ್ ಹೋಗಿದ್ ಕಂಡು ಹುಡುಗ ಏರಿ ಕಲ್ಲಾಗಿ ಹಗ್ಗನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಹರಿಯೋ ನೀರಾಗಿ ಹುಡುಗಿ ಹರಿದಿದ್ ಕಂಡೊಂದು ಹುಡುಗ ಸದ್ದಾಣೆನಾಗಿ ಸರ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ದೋಳಿಲ್ಲ. ಏ ಸುಂಡಾಯರಿಯಾಗಿ ಹುಡುಗ ಸರ್ದಿದ್ ಕಂಡೊಂದು ಹುಡುಗಿ ಕುಚ್ಚ ಮೀನಾಗಿ ಬಳ್ಳಳು ಕಣಕ್ಕಯ್ಯ, ಮಂಚಾದ ಕೆಳಕ್ಕಯ್ಯ ಗಿಣಿಯ ಪಂಜಾರ ದೋಳಿಲ್ಲ. ಏ ಬಾಳೆ ಮೀನಾಗಿ ಹುಡುಗಿ ಬಳ್ಳಿ ತಂಡೊಂದು ಹುಡುಗ ಗಾಣ ಕರ್ನಾಗಿ ಚಂದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ದೋಳಿಲ್ಲ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ, ಮಂಚಾದ ಮೇಲಿಲ್ಲ ಏ ಗಾಣ ಕರ್ನಾಗಿ ಹುಡುಗ ಸಂದಿದ್ ಕಂಡೊಂದು ಹುಡುಗಿ ರಾಗಿ ಕಾಳಾಗಿ ಹಿಡ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಣ್ಣೊಂದು ಹುಡುಗ ಉಂಜನ್ ಮರ್ಯಾಗಿ ಭೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಹೇ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರ್ಯಾಗಿ ಮೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಉಂಜನ್ ಮರ್ಯಾಗಿ ಹುಡುಗಿ ಮೇದಿದ್ ಕಂಡೊಂದು ಹುಡುಗಿ ತೋಡನ್ ಮರ್ಯಾಗಿ ತೋಡಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಈ ತೋಡನ್ ಮರಿಯಾಗಿ ಹುಡುಗಿ ತೋಡಿ ತಂಡೊಂದು ಹುಡುಗ ಒಡ್ಡ ಬಾಯಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಹೇ ಒಡ್ಡ ಬಾಯಾಗಿ ಹುಡುಗ ಹದ್ದಿ ತಂಡೊಂದು ಹುಡುಗಿ ನಾಗ ಮರಿಯಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ನಾಗರ್ ಮರ್ಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗ ಕೀರನ್ ಮರ್ಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಕೀರನ್ ಮರ್ಯಾಗಿ ಹುಡುಗ ಕರ್ದಿ ತಂಡೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಮೂಗೋತ್ತವಾಗಿ ಬೆಳ್ದಿದ್ ಕಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ರಾಗರ್ ಮರ್ಯಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ನಾಗರ್ ಮರ್ಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗಿ ಕಿರಣ್ ಮರ್ಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಕೀರನ್ ಮರ್ಯಾಗಿ ಹುಡುಗಿ ಕಡ್ದಿದ್ ಕಂಡೊಂದು ಹುಡುಗಿ ಅಡಕೆ ದಸಿಯಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಅಡಕೆ ದಸಿಯಾಗಿ ಹುಡುಗಿ ಬೆಳ್ದಿದ್ ಕಂಡೊಂದು ಹುಡುಗ ತಿಳ ಹುಡುಗನಾಗಿ ಕುಯ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ತಿಳ ಬಾಯಾಗಿ ಹುಡುಗ ಕುಯ್ದಿದ್ ಕಂಡೊಂದು ಹುಡುಗಿ ಗರಿಕೆ ಉಲ್ಲಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಗರಿಕೆ ಹುಡುಗಿಯಾಗಿ ಬೆಳ್ದಿದ್ ಕಂಡೊಂದು ಹುಡುಗ ಟಗರ ಮರಿಯಾಗಿ ಮೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಟಗರಾನ್ ಮರಿಯಾಗಿ ಹುಡುಗ ಮೇದಿ ತಂಡೊಂದು ಹುಡುಗಿ ಅಗ್ರಾನ್ ಮರಿಯಾಗಿ ಪಾರನು ಕಣಕ್ಕಯ್ಯ ಹೇ ಅಗಸನ್ ಮಗ್ನಾನಾಗಿ ಒಗೆದಿದ್ದೋ ಕಂಡು ಒಳ್ಳೆ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಅಗಸರ ಮಗನಾಗಿ ಒಗ್ಗಿ ಕಂಡೊಂದು ಹುಡುಗಿ ಜಿಂಕೆ ಮರಿಯಾಗಿ ನಿಂತಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಜಿಂಕೆ ಮರಿಯಾಗಿ ಹುಡುಗಿ ನಿಂತಿದ್ ಕಂಡೊಂದು ಹುಡುಗ ಬೇಟೆ ಕರ್ನಾಗಿ ಸೆಂಧನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಬೇಟೆ ಕರ್ನಾಗಿ ಹುಡುಗ ಸೆಂಧಿದ್ ಕಣ್ಣೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಮೂಗೋತ್ತವಾಗಿ ಬೆಳ್ದಿದ್ ಕಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ಗದ್ದೆ ಬದಿಯಾಗಿ ಬಿದ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಲಲ್ಲ ಮಂಚಾದ ಮೇಲಿಲ್ಲ ಎಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಹೇ ಗದ್ದೆ ಬದುವಾಗಿ ಬಿದ್ದಿದ್ ಕಂಡೊಂದು ಹುಡುಗ ರೈತನ್ ಮಗನಾಗಿ ಸೌರನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ರೈತನ ಮಗನಾಗಿ ಸಾವಿರ ಕಂಡೊಂದೋಡ್ಗಿ ಮಲ್ದ ಮರಿಯಾಗಿ ಹಾವಡಳ ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಮಲ್ದ ಮರಿಯಾಗಿ ಹುಡ್ಗಿ ಓಡಿದ್ ಕಂಡೊಂದು ಹುಡ್ಗ ಬೇಡ ಹುಡ್ಗನಾಗಿ ಹೊಡೆದನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡ್ಗ ಹೊಡೆದಿದ್ ಕಂಡೊಂದು ಹುಡ್ಗಿ ಗಿಳಿಯ ಮರಿಯಾಗಿ ಹಾರಳು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಗೆಳೆಯ ಮರಿಯಾಗಿ ಹುಡ್ಗಿ ಆರಿದ ಕಂಡೊಂದು ಹುಡ್ಗ ಗಿಡ್ಗನ್ ಮರಿಯಾಗಿ ಎತ್ತನು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಗಿಡ್ಗನ್ ಮರಿಯಾಗಿ ಎತ್ತಿ ತಂಡೊಂದು ಹುಡ್ಗಿ ರಾಗಿ ಕಳಾಗಿ ಸುರ್ದಳು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ರಾಗಿ ಕಾಳಾಗಿ ಹುಡ್ಗ ಸಿಡ್ದಿದ್ ಕಂಡೊಂದು ಹುಡ್ಗಿ ಕೋಳಿ ಉಂಜಾಗಿ ಮೇದನು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಕೋಳಿ ಉಂಜಾಗಿ ಮೇದಿದ್ ಕಂಡೊಂದು ಹುಡ್ಗಿ ಗದ್ದೆ ಬತ್ತಾವಾಗಿ ಬೆಳೆದಳು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಗದ್ದೆ ಬತ್ತಾವಾಗಿ ಬೆಳೆದಿದ್ ಕಂಡೊಂದು ಹುಡ್ಗಿ ಉಲ್ಲೆ ಮರಿಯಾಗಿ ಓಡಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಉಲ್ಲೆ ಮರಿಯಾಗಿ ಹುಡ್ಗಿ ಓಡಿದ್ ಕಂಡೊಂದು ಹುಡ್ಗಿ ಉಳಿಯ ಮರಿಯಾಗಿ ಕರ್ದನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಗದ್ದೆ ಬತ್ವಾಗಿ ಬೆಳೆದಿದ್ ಕಂಡೊಂದು ಹುಡ್ಗ ರೈತನ್ ಮಗನಾಗಿ ಕುಯ್ದನು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ರೈತನ್ ಮಗನಾಗಿ ಕುಯ್ದಿದ್ ಕಂಡೊಂದು ಹುಡ್ಗಿ ತೋಡನ್ ಮರಿಯಾಗಿ ಓಡಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ತೋಡನ್ ಮರಿಯಾಗಿ ಓಡಿದ್ ಕಂಡೊಂದು ಹುಡ್ಗ ಇಲ್ಲಿಯ ಮರಿಯಾಗಿ ವರ್ಧನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಏ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಾಲಂಗು ತಜ್ಜಣು ತ ಅರುಳನ್ ಮರುಳಂದರುಳೋ ಜಾಣ ತಂದನ್ ಹೇ ತಂದನ್ನೆ ತಾನೊಂದರುಳೋ ಜಾಣ ಹೇ ಗದ್ದುಗೆ ಬಿಟ್ಟೋ ಎದ್ಬಾರೋ ಕೆಂಗಪ್ಪ ಇದ್ದಾರೆ ನಿಂತೆವು ನಾಣೇ ಜಾಣ ಹೇ ಹರುಳನ್ ಮರುಳಂದರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಇದ್ದಾರೆ ನಿಮ್ಮ ಶಿವನಾಣೆ ಶಿವರಾತ್ರಿ ಮಗ್ಗು ತಂದೆವು ಕೊಡಿ ಬಾರೋ ಜಾಣ ಹೇ ಹರುಳನ್ ಮರುಳಂದರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಹರುಳೋ ಮರುಳಂದರುಳೋ ಜಾಣ ತಂದಾನಿ ತಾನೊಂದರುಳೋ ಜಾಣ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಏ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಮಗ್ಗು ಏರಣನ ಮನೆ ಹಿಂದೆ ಕೆಂಗಪ್ಪ ಮಗ್ಗರಳಿ ಬಾಯಿ ಬೀಡುತ್ತಾವೋ ಜಾಣ ಏ ಹೂವಿಲ್ಲವೆಂದೋ ಹೂವಿಗೆ ಹೋಗಬೇಡ ಹೂವು ಏರಣನ ಮನೆ ಹಿಂದೋ ಜಾಣ ಏ ಹೂವು ಏರಣನ ಮನೆ ಹಿಂದೆ ಕೆಂಗಪ್ಪ ಹೂವರಳಿ ಬಾಯಿ ಬೀಡುತ್ತಾವೋ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಏ ತಂಟೆ ಹುಟ್ಟಿತು ತಾಟ ಕರಿದ್ದಲ್ಲಿ ಸುಂಟಿ ಹುಟ್ಟಿತು ಕೆರೆಯಲ್ಲಿ ಜಾಣ ಏ ಸುಂಟಿ ಹುಟ್ಟಿತು ಕೆರೆಯಲ್ಲಿ ಕೆಂಗಪ್ಪ ಬಂಟ ಹುಟ್ಟಿದನು ಕುಲದಲ್ಲಿ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಏ ವಾರ ವಾರಕ್ಕೆಲ್ಲ ದಾರ ಸಿಕ್ಕಿದು ನಮಗೆ ಏರಿಗೆ ಬೆಳೆಯೋ ಬೈಲಲ್ಲಿ ಜಾಣ ಏ ಜೇರಿಗೆ ಬೆಳೆಯೋ ಬೈಲಲ್ಲಿ ಕೆಂಗಪ್ಪ ದಾರ ಸಿಕ್ಕಿದು ನಮಗೊಬ್ಬ ಜಾಣ ಏ ಕೆಂಗಪ್ಪರ್ಟವನೇ ಎಲ್ಲ ನೋಡನ ಬನ್ನಿ ಕಣ್ಣಾರಿ ಬಂಡೆ ಗಿಲುಕೆಯು ಜಾಣ ಏ ತಿರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಏ ಎಳ್ಳು ಹೊಲ್ದಾಗೆ ಎಳೆಯ ಸಗ್ರ ಸಾಕಿ ಎಳಗಿನ ಕೆಂಗಪ್ಪ ಮಾಕ ಕುಂತೋ ಜಾಣ ಏ ಎಳಗಿನ ಕೆಂಗಪ್ಪಕ್ಕೆ ಮಕ ಮುಂಚು ಬಂದಾರೆ ಓ ಹತ್ತಿ ಹೊರಟಾನು ಕುದುರೆಯ ಜಾಣ ಏ ದುಂಡೋ ಬಿಗಿಸವನೇ ಕುದುರೆಗೂ ಕೆಂಗಪ್ಪ ಗೊಂಬೆ ನಾಕವನೆ ಚೌಲಾವೋ ರಾಮ ಏ ಸಾಲಿಪ್ಪೆ ಮರದ ನೆರಳಾಗೆ ಕೆಂಗಪ್ಪ ಅಸ್ಸೆಂದು ಬಿಟ್ಟಿಳಿದಾನೋ ಜಾಣ ಅಸ್ಸೆಂದು ಕುದುರೆ ಬಿಟ್ಟಿಳಿದಾನು ಏರಿ ಚಂದಕ್ಕೆ ಅವನೋದ ಜಾಣ ಏ ಒದ್ದಿದ್ವಲ್ವಿ ಕೊಡುವಿ ಆಕ್ಯಾನು ಕೆಂಗಪ್ಪ ಅಲ್ಲಿ ಮಾಡಿ ಅಂತೂಕ ಇದ್ರೆ ಜಾಣ ಏ ಒದ್ದಿದ್ವಲ್ವಿ ಕೊಡುವಿ ಆಸ್ಯಾನು ಕೆಂಗಪ್ಪ ಅಲ್ಲಿ ಮಾಡಿ ಅಂತೂಕ ಇದ್ರೆ ಜಾಣ ಜಾಣ ತಂದನ್ನೆ ತಾನೊಂದ್ ಏ ಅಲ್ಲಿ ಮಾಡ್ಯಾನು ಸುಖನಿದ್ರೆ ಕೆಂಗಪ್ಪ ಏಳು ಮಂದಿ ನಾರ್ಯಾರು ಬಂದಾರು ಜಾಣ ಏ ಏಳು ಮಂದಿ ನಾರ್ಯಾರು ಏನಂತ ಕೇಳ್ಯಾರು ಕೇಳ್ಯಾರ ಯಾವೂರು ನೀನ್ಯಾರ ಜಾಣ ಏ ಹಳ್ಳಿಕಾರನಲ್ಲ ದಿಲ್ಲಿ ಗೌಡನಲ್ಲ ಭದ್ರೆ ಚಿಕ್ಕವನ್ ಮಾಗ ನೌದೋ ಜಾಣೆ ಏ ಭದ್ರೆ ಚಿಕ್ಕವ್ರ ಮಗನಾದ್ರೆ ಏನಾಯ್ತು ಭಾರಯ್ಯ ನಮ್ಮಾರ ಮನ್ಗೆ ಜಾಣ ಏ ಹರ್ಮನೆಗ್ ಬರುವುದು ತರವಲ್ಲ ಬೆಲೆಯಲ್ಲ ಹಿಂದೆ ಬರ್ತಾರೆ ಹಿರಿಯೋರು ಜಾಣೆ ಏ ಹಿಂದೆ ಬರುವಂತ ಹಿರಿಯೋರು ಕಂಡಾರೆ ಕಂಡ ತೆಗೆವಾರು ಕುಲದಲ್ಲಿ ಜಾಣೆ ಏ ತಂದನ್ನೆ ತಾನೊಂದರುಳೋ ಜಾಣ ಅರುಳನ್ ಮರುಳನ್ ಧರುಳೋ ಜಾಣ ಅರುಳನ್ ಮರುಳನ್ ಧರುಳೋ ಜಾಣ ಏ ಕಸ್ತೂರ್ಗ ಗಮ ಕೊಳ್ಳ ಗಂಧದ ಬರಣಿ ಕೊಳ್ಳ ಅಂದೊಳ್ಳೆ ಮಕ್ಕಳಿನ್ ಬಳ್ಕೊಳ್ಳ ಜಾಣ ಕಸ್ತೂರ್ ಗಮ ನೊಳ್ಳೆ ಗಂಧದ ಬರಣಿ ನೊಳ್ಳೆ ಚಂದೊಳ್ಳೆ ಮಕ್ಕಳಿನ್ ಬಳ್ಕೊಳ್ಳೆ ಜಾಣೆ ಹತ್ತು ಕಾಲಿ ಚೇಣಿ ಮುತ್ತಿನ ತೂರಾಯಿ ಮತ್ಯಾರಿಗೂ ಕುಯ್ದಿಯೋ ಜಾಣ ಹೇ ಹತ್ತು ಕಾಲಿ ಚೇಣಿ ಮುತ್ತಿನ ತೂರಾಯಿ ಮತ್ಯಾರಿಗೂ ಕುಯ್ದಿಯೋ ಜಾಣ ಹೇ ನಮ್ಮೂರ ಕಳ್ಳಾರ ಬೇಡ ಹುಡ್ಗಿಯ ಹೋರಾದ ತುರ್ಬಿಗೆ ಕುಯ್ತೀನಿ ಜಾಣೆ ಬ್ಯಾಡಾ ರುಡ್ಗಿ ಸಂಘ ಬ್ಯಾಡ್ಗಾಣೋ ಕೆಂಗಪ್ಪ ಬ್ಯಾಡಾ ರುಡ್ಗಿಯೋ ಬೆಡ್ಗರಿಯಾಳೋ ಹೇ ಬ್ಯಾಡಾ ರುಡ್ಗಿಯೋ ಬೆಡ್ಗರಿಯಾಳೋ ಕೆಂಗ ಬಾರೆಂದೇ ಅಳುದಾಳೋ ಜಾಣ